ಕೃಷಿ ಯಾಂತ್ರೀಕರಣದ ಅನುಕೂಲಗಳು ಈ ಕುರಿತು ಇದೀಗ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಕೃಷಿ ಇಂಜಿನಿಯರ್ ಡಾಕ್ಟರ್ ಶರಣಪ್ಪ ಜಂಗಂಡಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಾವು ಕೃಷಿ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅಂದರೆ ಮೊದಲು ಸಾಂಪ್ರದಾಯಿಕವಾಗಿ ನಾವು ಕೃಷಿ ಮಾಡ್ತಾ ಬಂದರು ನಮ್ಮ ರೈತ ಬಾಂಧವರು. ಬರ್ತಾ ಬರ್ತಾ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಇವತ್ತು ನಾವು ಕಾಣ್ತಿದ್ದೀವಿ. ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಬಳಸೋದು ಈಗ ಹೆಚ್ಚಾಗಿ ನಾವು ನೋಡ್ತಿದ್ದೀವಿ. ಇದರಿಂದ ಸಾಕಷ್ಟು ಬದಲಾವಣೆ ನಾವು ಕೃಷಿಯಲ್ಲಿ ಕಾಣ್ಬೋದು. ಇವತ್ತು ಕೃಷಿ ಯಾಂತ್ರೀಕರಣದಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯೂರು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಮತ್ತು ಮುಖ್ಯ ಇಂಜಿನಿಯರ್ ಆದಂಥ ಡಾಕ್ಟರ್ ಶರಣಪ್ಪ ಜಂಗಂಡಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಕೃಷಿಯಲ್ಲಿ ನಾವು ಯಾಂತ್ರೀಕರಣ ಅಂದರೆ ಕೃಷಿಯಲ್ಲಿ ಯಂತ್ರಗಳನ್ನು ಬಳಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಕೃಷಿ ಯಾಂತ್ರೀಕರಣ ಅಂದರೆ ಏನು? ಮುಖ್ಯವಾಗಿ ಈ ಕೃಷಿ ಅನ್ನೋದು ಸಾಧಕನ ಸೊತ್ತು, ಸೋಮಾರಿ ಸೊತ್ತಲ್ಲ. ಹಾಗೆ ಚಿನ್ನ ಮಣ್ಣಿನಿಂದಾಗುತ್ತೆ, ಅದಕ್ಕೆ ಅಹಂಕಾರ ಇರುವುದಿಲ್ಲ. ಚಿನ್ನವಿಲ್ಲದೆ ಬದುಕಬಹುದು, ಆದರೆ ಮಣ್ಣಿಲ್ಲದೆ ಬದುಕ ಸಾಧ್ಯ ಇಲ್ಲ. ಅದಕ್ಕೆ ಅಣ್ಣ ಬಸವಣ್ಣವರು ಏನು ಹೇಳಿದರು, ನೀವು ಮಾಡುವ ಕೃಷಿಯಲ್ಲೇ ಕಾಯಕದಲ್ಲೇ ದೇವರನ್ನು ಕಾಣು ಅಂತ ಹೇಳಿದರು. ಹಾಗಾಗಿ ನಾವು ದೇವರನ್ನ ಎಲ್ಲಿ ಹುಡುಕೋದು ಬೇಡ, ನಮ್ಮ ಕಾಯಕದಲ್ಲೇ ನಾವು ದೇವರನ್ನ ಕಾಣಬೇಕು ಅಂತ. ಹಾಗಾಗಿ ಮುಖ್ಯವಾಗಿ ನಾವು ಕೃಷಿ ಯಾಂತ್ರೀಕರಣ ಅಂತ. ಇವತ್ತು ಕೃಷಿ ಬಿಟ್ಟು ಬದುಕಿಲ್ಲ, ಬದುಕ್ಬಿಟ್ಟು ಕೃಷಿ ಇಲ್ಲ. ಹಾಗಾಗಿ ನಾವು ಕೃಷಿ ನಂಬಿಕೊಂಡಂಥ ನಮ್ಮ ರೈತ ಅಣ್ಣ ತಮ್ಮಂದರು ಈಗ ನಾವು ಬದುಕಲೇಬೇಕಂದರೆ ಕೃಷಿ ಮಾಡಲೇಬೇಕು. ಹಾಗಾಗಿ ಕೃಷಿ ಮಾಡಲೇಬೇಕಂದಾಗ ನಾವು ಇವತ್ತಿನ ಪರಿಸ್ಥಿತಿಗೆ ಯಂತ್ರೋಪಕರಣ ಬಳಕೆ ಮಾಡಲೇಬೇಕು. ಹಾಗಾಗಿ ನಾವು ಯಂತ್ರಗಳ ಮರೆ ಹೋಗಲೇಬೇಕಾಗ್ತದೆ. ಹೀಗಾಗಿ ನಾವು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಕೂಲಿಗಾರನ ಜಾಸ್ತಿ ಖರ್ಚು ಮತ್ತು ಅವರು ಮಾಡ್ತಕ್ಕಂಥ ಕೆಲಸ ಅಷ್ಟು ಉತ್ತಮವಾಗಿರೋದಿಲ್ಲ, ಖರ್ಚು ಜಾಸ್ತಿ ಬರೋದರಿಂದ ನಾವು ಯಂತ್ರಗಳನ್ನ ಮರೆ ಹೋಗಲೇಬೇಕು. ಯಂತ್ರ ಸಹಾಯದಿಂದ ನಾವು ಕೃಷಿ ಮಾಡಿದರೆ ಮಾತ್ರ ಈಗಿನ ಜನಸಂಖ್ಯೆಗೆ ನಾವು ಆಹಾರ ಒದಗಿಸೋಕ್ಕೆ ಸಾಧ್ಯ ಆಗ್ತದೆ, ನಾವು ಸಬಲರಾಗೋಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಕೃಷಿ ಯಾಂತ್ರೀಕರಣ ಅಂದರೆ ಕೃಷಿಗೆ ನಾವು ಬಳಸ್ತಕ್ಕಂಥ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಕ್ಕಂಥ ವಿಧಾನವೇ ಕೃಷಿ ಯಂತ್ರೋಪಕರಣ. ಸರಿ, ಬಹಳ ವರ್ಷಗಳಿಂದ ಅಂದರೆ ನಮ್ಮದು ಕೃಷಿ ಪ್ರಧಾನವಾದ ದೇಶ ಆಗಿರೋದ್ರಿಂದ ಬಹಳಷ್ಟು ಜನರು ಕೃಷಿಯೇ ತಮ್ಮ ಒಂದು ಮುಖ್ಯ ಉದ್ಯೋಗ ಆಗಿ ಮಾಡಿಕೊಂಡು ಬಹಳಷ್ಟು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡು ಅದೇ ಒಂದು ಜೀವನಾಧಾರ ಅಂತ ಮಾಡ್ತಾ ಬಂದಿರ್ತಾರೆ. ಅವರ ಒಂದು ಅವರದೇ ಪದ್ಧತಿಯಲ್ಲಿ ಅವರದೇ ಒಂದು ವಿಧಾನವನ್ನು ಅಳವಡಿಸ್ಕೊಂಡು ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈ ಒಂದು ಯಾಂತ್ರೀಕರಣ ಆಗಿರೋದ್ರಿಂದ ಈ ಒಂದು ಪದ್ಧತಿ ಅಳವಡಿಸ್ಕೊಂಡು ಬಂದಾಗ ನಮ್ಮ ಸರ್ಕಾರ ಆಗಲಿ ನಮ್ಮ ವಿಜ್ಞಾನಿಗಳಾಗಲಿ ಹೊಸ ಹೊಸ ತಾಂತ್ರಿಕತೆಯನ್ನು ಕಂಡುಹಿಡಿದು ನಮ್ಮ ಕೃಷಿಯಲ್ಲಿ ಇವನ್ನು ಅಳವಡಿಸಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಇದರ ಉದ್ದೇಶ ಏನು ಸರ್? ಅಂದರೆ ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಮುಖ್ಯವಾಗಿ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು, ಹೆಚ್ಚುತ್ತಿರುವ ಜನಸಂಖ್ಯೆಯ ದೃಷ್ಟಿಯಿಂದ ಸಾಕಷ್ಟು ಆಹಾರ ಉತ್ಪಾದನೆ ಮಾಡಬೇಕಾಗಿರುವುದರಿಂದ ನಾವು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಲೇಬೇಕಾಗ್ತದೆ. ಯಾಂತ್ರೀಕರಣದ ಮುಖ್ಯ ಉದ್ದೇಶ ನಿಗದಿತ ಅವಧಿಯಲ್ಲಿ ಕೃಷಿ ಕಾರ್ಯಕ್ರಮಗಳ ನಿರ್ವಹಣೆ ಮಾಡಬೇಕು, ಉತ್ಪಾದನೆ ಮಾಡಿ ಬೆಳೆದ ಮತ್ತು ಆಹಾರ ಧಾನ್ಯಗಳನ್ನು ಸಂರಕ್ಷಣೆ ಮಾಡಬೇಕು, ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಬೇಕು. ಈಗ ಮಾಡೋದರಿಂದ ರೈತರಿಗೆ ನಾವು ಅಧಿಕ ಆದಾಯ ಗಳಿಸೋಕ್ಕೆ ಸಾಧ್ಯ ಆಗ್ತದೆ ಈ ಯಂತ್ರೋಪಕರಣಗಳಿಂದ. ಸರ್, ಇದರಿಂದ ನಮ್ಮ ಕೃಷಿ ಕಾರ್ಮಿಕರು ಏನಿರ್ತಾರಲ್ಲ ಅವರಿಗೆಲ್ಲ ಈ ಕೂಲಿ ಸಿಗಲಾರ್ದಂಗಾಗುತ್ತೆ, ನಮಗೆಲ್ಲ ಕೆಲಸ ಇಲ್ದಂಗಾಗುತ್ತೆ ಅಂತ ಕೆಲವೊಂದು ಮಾತು ಕೇಳಿ ಬಂತು. ಇದ್ರ ಬಗ್ಗೆ ಒಂದೆರಡು ಮಾತು ಏನೇನು ಹೇಳ್ತೀರಾ? ಮುಖ್ಯವಾಗಿ ಇವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೇಳೋದಾದರೆ ಯಾವ ರೀತಿಯಿಂದ ಅವರಿಗೆ ನಷ್ಟ ಆಗೋದಿಲ್ಲ. ಈಗ ಹೆಚ್ಚೆಚ್ಚಿನ ಒಂದು ಭೂಮಿಯ ಕೆಲಸದಲ್ಲಿ ಮಾಡ್ತಕ್ಕಂಥ ನಿರಂತರ ಆಗತಕ್ಕಂಥ ರೈತರಿಗೆ ಕೂಲಿ ಆದಾಯ ಕೂಡ ಜಾಸ್ತಿ ಇದೆ. ಮತ್ತು ನಾವು ಎಷ್ಟು ಅಂದರೆ ನಮ್ಮ ಒಂದು ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ನಮ್ಮ ಒಂದು ಭೂಮಿಯ ಪರಿಸ್ಥಿತಿಗೆ ಹೋಗಿ ಚಿಕ್ಕ ಚಿಕ್ಕ ಯಂತ್ರಗಳನ್ನು ಬೇಕಾಗುತ್ತೆ. ಹಾಗಾಗಿ ಆ ಯಂತ್ರಗಳನ್ನು ಅವರು ಸ್ವತಂತ್ರವಾಗಿ ಪಡೆದುಕೊಂಡು ಅವರು ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಏನು ಅನುಕೂಲ ಆಗುತ್ತೆ ಅಂದರೆ ಕೃಷಿ ಸಾಮರ್ಥ್ಯ ಹೆಚ್ಚಿಗೆಗೊಳಿಸ್ಬೋದು, ಸುಧಾರಿತ ಕೃಷಿ ಯಂತ್ರಗಳ ಬಳಕೆಗೆ ತಗಲುವಂಥ ಖರ್ಚನ್ನು ಕಡಿಮೆಗೊಳಿಸ್ಬೋದು, ಸಕಾಲದಲ್ಲಿ ಬಿತ್ತನೆ ಮಾಡ್ಬೋದು ಮತ್ತು ಕೊಯ್ಲನ್ನು ಮಾಡ್ಬೋದು, ಕೃಷಿ ಕಾರ್ಮಿಕರ ಶ್ರಮದ ಬವಣೆಯನ್ನು ತೆಗೆಸ್ಬೋದು, ಅಲ್ಪ ಸಮಯದಲ್ಲಿ ಅಧಿಕ ಕೃಷಿ ಚಟುವಟಿಕೆ ನಿರ್ವಹಿಸಬಹುದು, ಒಂದೇ ಸಮಯದಲ್ಲಿ ಎರಡರಿಂದ ಮೂರು ರೀತಿಯಾದಂಥ ಕಾರ್ಯಚಟುವಟಿಕೆ ಮಾಡೋದ್ರಿಂದ ಅವರಿಗೆ ತಗಲ್ತಕ್ಕಂಥ ಸಮಯ ಆಗಿರ್ಬೋದು, ಕೂಲಿಯಾಳರ ಖರ್ಚಾಗಿರ್ಬೋದು, ಮತ್ತು ಅವರು ಅಧಿಕ ಇಳುವರಿನ ಪಡ್ಕೊಳ್ಬೋದು. ಹಾಗಾಗಿ ಈ ಯಂತ್ರೋಪಕರಣಗಳಿಂದ ರೈತರಿಗೆ ಭಾಳ ಅನಾನುಕೂಲ ಜೊತೆ ಅನುಕೂಲನೇ ಜಾಸ್ತಿ ಆಗ್ತದೆ. ನಮ್ಮ ರೈತರಲ್ಲಿ ಕೆಲವು ಹೇಳ್ತಿರ್ತಾರೆ, ನಮಗೆ ಈ ಕೂಲಿ ಕಾರ್ಮಿಕರು ಸಿಗೋದಿಲ್ಲ, ಭಾಳಷ್ಟು ನಾವು ದುಡ್ದದ್ದೆಲ್ಲ ಅವರಿಗೆ ಖರ್ಚು ಮಾಡಬೇಕಾಗುತ್ತೆ ಅಂತ ಒಂದು ಮಾತು ನಾವು ಕೇಳ್ತಿರ್ತೀವಿ. ಈ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಯಾವ ರೀತಿ ಉಳಿತಾಯ ಆಗುತ್ತೆ ಅವರಿಗೆ? ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತಾಪಿ ಜನಗಳು ಅವರು ಕೂಲಿ ಆಳ ನಂಬಿ ಕೆಲಸ ಮಾಡೋದಾದರೆ ಅವರು ಭಾಳ ನಷ್ಟನ ಅನುಭವಿಸ್ತಾ ಇದ್ದಾರೆ. ಈಗ ಯಾಂತ್ರೀಕರಣ ಮಾಡೋದ್ರಿಂದ ಶೇಕಡ 20-25% ಆಳು ಕಾಳನ್ನು ಉಳಿತಾಯ ಮಾಡ್ಬೋದು, ಅದೇ ರೀತಿ 65% ಸಮಯ ಉಳಿತಾಯ ಮಾಡ್ಬೋದು, 15% ಉತ್ಪಾದಕತೆಯನ್ನು ಜಾಸ್ತಿ ಮಾಡ್ಬೋದು. ಹಾಗಾಗಿ ರೈತರಿಗೆ ಯಾಂತ್ರೀಕರಣದ ಬಳಕೆ ಮಾಡೋದ್ರಿಂದ ಅವರ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಕೂಡ ಸುಧಾರಣೆ ಮಾಡಬಹುದಾಗಿದೆ, ಮತ್ತು ಈಗಿನ ಪರಿಸ್ಥಿತಿಗೆ ಅದು ಭಾಳ ಸೂಕ್ತನೂ ಕೂಡ ಹೌದು. ಸರ್, ತಮ್ಮ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರಂ ಹಿರಿಯೂರಿನಲ್ಲಿ ಯಾವ್ಯಾವ ರೀತಿಯ ಯಂತ್ರಗಳು ಇಲ್ಲಿ ನಮ್ಮ ರೈತ ಬಾಂಧವರಿಗೆ ಲಭ್ಯವಿವೆ, ಇದರಿಂದ ರೈತರು ಯಾವ ರೀತಿ ಅನುಕೂಲ ಪಡಿಬಹುದು ಅಂತ ಹೇಳ್ತೀರಾ? ಮುಖ್ಯವಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ನಲ್ಲಿ ರೈತರಿಗಾಗಿ ತುಂಬ ಅನುಕೂಲ ಆಗ್ತಕ್ಕಂಥ ಯಂತ್ರೋಪಕರಣಗಳು ಇರ್ತವೆ. ಮುಖ್ಯವಾಗಿ ಈ ಭಾಗದಲ್ಲಿ ಮುಖ್ಯ ಬೆಳೆಯಾದ ಶೇಂಗಾ, ಶೇಂಗಾ ಬಿತ್ತನೆ ಕೂರ್ಗಿ ಇದೆ, ಅದಾದ ನಂತರ ಕಳೆ ತಕ್ಕಂಥ ಯಂತ್ರ ಇದೆ, ಅದಾದ ನಂತರ ಔಷಧಿ ಹೊಡಿತಕ್ಕಂಥ ಯಂತ್ರ ಇದೆ, ಔಷಧಿ ಹೊಡೆದ ಆದ ನಂತರ ಶೇಂಗಾ ಕೀಳ್ತಕ್ಕಂಥ ಯಂತ್ರ ಇದೆ, ಶೇಂಗಾ ಕಿತ್ತು ಆದ ನಂತರ ಹಸಿಕಾಯಿಂದ ಬಳ್ಳಿ ಬಿಡಿಸ್ತಕ್ಕಂಥ ಯಂತ್ರ ಇದೆ, ಬಳ್ಳಿ ಬಿಡಿಸಿ ಆದ ನಂತರ ಕಾಯಿಯನ್ನು ಗ್ರೇಡ್ ಮಾಡ್ತಕ್ಕಂಥ ಯಂತ್ರ ಇದೆ, ಅದು ಕಾಯಿ ಗ್ರೇಡ್ ಆದಮೇಲೆ ಕಾಯಿನ ಸಿಪ್ಪೆ ಬಿಡಿಸ್ತಕ್ಕಂಥ ಯಂತ್ರ ಇದೆ, ಅಂದರೆ A-Z ಮೆಕನೈಸೇಷನ್ ಅಂತ. ಪ್ರತಿಯೊಂದು ಕೂಡ ಯಂತ್ರ ಸಹಾಯದಿಂದ ನಾವು ಶೇಂಗಾನ ಬೆಳೆತಕ್ಕಂಥ ಸೌಲಭ್ಯ ಈ ಸಂಶೋಧನಾ ಕೇಂದ್ರ ಅದರಲ್ಲಿ ಸಂಶೋಧನೆ ಮಾಡಿದೆ. ರೈತರು ಈ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮಗೆ ಬೇಕಾದಂಥ ಯಂತ್ರಗಳನ್ನು ಪಡ್ಕೊಳ್ಬೋದು ಮತ್ತು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೋದು. ಹಾಗಾಗಿ ಅವರು ಸಂಪೂರ್ಣ ಯಾಂತ್ರೀಕರಣದಿಂದ ಬೇಸಾಯ ಮಾಡಬಹುದು ಅಂತ ಈ ಸಂದರ್ಭ ಹೇಳಿ ಬಯಸ್ತೇನೆ. ಈ ಶೇಂಗಾ ಯಂತ್ರಗಳ ಅಲ್ಲದೆ ಬೇರೆ ಯಾವ್ಯಾವ ಬೆಳೆಗಳಿಗೆ ಒಂದು ಬಳಸಲಿಕ್ಕೆ ನಿಮ್ಮಲ್ಲಿ ಯಂತ್ರೋಪಕರಣಗಳು ದೊರೀತವ? ಮುಖ್ಯವಾಗಿ ನಾವು ಇಲ್ಲಿ ಕಸ್ಟಮ್ ಮೈರಿಂಗ್ ಸೆಂಟರ್ ಅಂತಿದೆ, ಅಂದರೆ ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ಅಂತ. ಈ ಸೇವಾ ಕೇಂದ್ರದಿಂದ ರೈತರಿಗೆ ಬೇರೆ ಕಡೆ ಎಲ್ಲಿ ಸಿಗೋದಿಲ್ಲವೋ ಅಂಥ ಯಂತ್ರಗಳು ಇಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ಏನಪ್ಪ ಅಂತಂದರೆ ಮುಖ್ಯವಾಗಿ ರೋಟರ್ ಸ್ಲ್ಯಾಷರ್ ಅಂತಿದೆ, ಮತ್ತು ಡೀಪ್ ಟ್ರಂಚರ್ ಅಂತಿದೆ, ಅದಾದ ನಂತರ ಮತ್ತೆ ಸಾಲು ಬದು ಮಾಡ್ತಕ್ಕಂಥದ್ದು, ಮಣ್ಣು ಏರ್ತಕ್ಕಂಥ ಮಿಷಿನು, ಮತ್ತು ತೆಂಗಿಗೆ ಗೊಬ್ಬರ ಹಾಕತಕ್ಕಂಥ ಯಂತ್ರ, ಮತ್ತು ಇನ್ನಿತರ ಅನೇಕ ಯಂತ್ರಗಳನ್ನು ಈ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯವಿರುತ್ತವೆ. ಅವು ಕೂಡ ಕೆಲವು ಮುಖ್ಯವಾಗಿ ಇದರಲ್ಲಿ ನಾವು ಬಾಡಿಗೆ ಆಧಾರಿತ ಕೇಂದ್ರ ಮುಖಾಂತರ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ರೈತ ಬಾಂಧವರು ಈ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಯಂತ್ರೋಪಕರಣ ಸೌಲಭ್ಯವನ್ನು ಪಡ್ಕೊಳ್ಬೇಕಂತ ತಾನು ಬಯಸ್ತೇನೆ. ನಮ್ಮ ಈ ಭಾಗದಲ್ಲಿ ಈ ಹೊಳಲ್ಕೆರೆ ಇರ್ಬೋದು, ಹೊಸದುರ್ಗ ಇರ್ಬೋದು, ಚಿತ್ರದುರ್ಗದ ಕೆಲವು ಭಾಗ, ಈ ಅಡಿಕೆ ಒಂದು ಮುಖ್ಯವಾದ ಬೆಳೆ, ಅಡಿಕೆಯಲ್ಲೇ ಬಳಸುವಂಥ ಯಂತ್ರೋಪಕರಣಗಳು ತಮ್ಮಲ್ಲಿ ಏನಾದರೂ ಲಭ್ಯ ಇದಾವ? ಈಗ ನೀವು ಕೇಳಿದ ಒಂದು ಈ ಪ್ರಶ್ನೆಗೆ ಹೇಳೋದಾದರೆ ಈ ಒಂದು ಸಂಶೋಧನಾ ಕೇಂದ್ರ ಅಂದರೆ ನಮ್ಮ ಈ ಜಿಲ್ಲೆ ಬೆಳೆಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳಿದ್ದಾವೆ. ಹಾಗಾಗಿ ಈ ಒಂದು ಅಡಿಕೆಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇಲ್ಲ. ಇವು ಮುಖ್ಯವಾಗಿ ಯಂತ್ರೋಪಕರಣಗಳು ನಮ್ಮ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಈ ಥರದ ಅಡಿಕೆಗೆ ಸಂಬಂಧಪಟ್ಟಂಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ಜ್ಞಾನವನ್ನು ನಮ್ಮ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲಿ ಅಲ್ಲಿ ಲಭ್ಯ ಇರ್ತದೆ. ರೈತರು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ವಿಚಾರನ ಪಡೆದುಕೊಂಡು ಸೌಲಭ್ಯ ಪಡಿಬೇಕಂತ ನಾನು ಬಯಸ್ತೇನೆ. ಈಗ ತಾವು ಹೇಳಿದ್ರಿ ಶೇಂಗಾ ಬಿತ್ತನೆಯಿಂದ ಹಿಡಿದು ಅದರ ಕಟಾವಾಗಿ ಆಮೇಲೆ ಅದು ಬಳ್ಳಿಯಿಂದ ಕಾಯಿ ಬೇರೆ ಮಾಡಿ ಎಲ್ಲ ತರಹದ ತಾಂತ್ರಿಕತೆ ಇಲ್ಲಿ ಸಿಗುತ್ತೆ, ಯಂತ್ರೋಪಕರಣಗಳು ಸಿಗುತ್ತೆ ಅಂತ ಹೇಳಿದ್ರೆ ಇವನ್ನ ನಮ್ಮ ರೈತರು ಈಗ ಯಾರೋ ಒಬ್ಬರು ಮೊಳಕಾಲ್ಮೂರಲ್ಲಿ ಶೇಂಗಾ ಬೆಳೆ ಅಂತ ರೈತರು ಇರ್ತಾರೆ, ಇಲ್ಲ ಚಳ್ಳಕೆರೆ ಕೆಲವು ಪರಶುರಾಂಪುರ ಸೈಡು ಎಲ್ಲೋ ಶೇಂಗಾ ಬೆಳೆ ಅಂತ ರೈತರಿರ್ತಾರೆ, ಅವರಿಗೆ ಅವರು ಇಲ್ಲಿಗೆ ಬಂದು ಇಲ್ಲಿಂದ ಒಂದು ಯಂತ್ರಗಳನ್ನು ತಗೊಂಡೋಗಿ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗಲ್ಲ, ಇಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ನೆರವು ಆಗ್ತೀರಾ ನೀವು? ಅಲ್ಲಿ ಏನಾದರೂ ಕೃಷಿ ಇಲಾಖೆಯಿಂದ ಕೊಡ್ತಿರೋ ಅಥವಾ ಬೇರೆ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಬೇರೆ ಒಂದು ಇಲಾಖೆಗಳಿರ್ತವೆ ಅವುಗಳಿಂದ ನೀವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಹೇಗೆ ಮಾಡ್ತಾರೆ ಸರ್? ಪ್ರತಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಕೃಷಿ ಇಲಾಖೆಯಿಂದ, ಮತ್ತು ಇದು ಕಸ್ಟಮೈರಿಂಗ್ ಸೆಂಟರ್ ಅಂದರೆ ಬಾಡಿಗೆ ಆಧಾರಿತ ಕೇಂದ್ರಗಳಿದೆ ಪ್ರತಿ ಒಂದು ಹೋಬಳಿಯಲ್ಲಿ, ಮತ್ತು ಕೃಷಿ ಇಲಾಖೆ ಮುಖಾಂತರ ಆ ಕೇಂದ್ರಗಳು ನಡೀತವೆ. ಆ ಕೇಂದ್ರಗಳಲ್ಲಿ ತಮಗೆ ಬೇಕಾದಂಥ ಯಂತ್ರೋಪಕರಣಗಳನ್ನ ಪಡ್ಕೊಳ್ಬೋದು. ಅಲ್ಲಿ ಸಿಗಲಿಲ್ಲ ಅಂದರೆ ನಮಗೆ ಸಂಪರ್ಕ ಮಾಡಿದರೆ ನಾವು ಮತ್ತು ಬೇರೆ ಹತ್ತಿರದಲ್ಲಿ ಸಿಗ್ತಕ್ಕಂಥ ಕೇಂದ್ರ ಎಲ್ಲದಿದ್ದರೆ ಮತ್ತು ಸಿಗ್ತಕ್ಕಂಥ ಮಾಹಿತಿ ಕೂಡ ತಮಗೆ ಕೊಡ್ತೇವೆ. ತಾವು ಹೇಳಿದ್ರಿ ಬಾಡಿಗೆ ಆಧಾರಿತ ಕೇಂದ್ರಗಳಿದ್ದಾವೆ, ಅಲ್ಲಿ ಬಾಡಿಗೆ ಕೊಟ್ಟು ಅಂದರೆ ಬಾಡಿಗೆ ಅಲ್ಲಿ ಪಾವತಿ ಮಾಡಿ ಅವ್ರ ಯಂತ್ರಗಳನ್ನು ಬಳಸ್ಬೋದಂತ. ಬಾಡಿಗೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಸರ್? ಎಷ್ಟು ಒಂದು ಯಂತ್ರನ ಬಳಕೆ ಮಾಡ್ಬೇಕಂದ್ರೆ ಎಷ್ಟು ಬಾಡಿಗೆ ಅದನ್ನು ನಿರ್ಧರಿಸ್ತಾರೆ, ಯಾವ ರೀತಿ ಅದನ್ನು ಅವರಿಗೆ ಸಂದಾಯ ಮಾಡಬೇಕಾಗುತ್ತೆ? ಮುಖ್ಯವಾಗಿ ಈ ಒಂದು ಬಾಡಿಗೆ ಆಧಾರಿತ ಕೇಂದ್ರಗಳಿಗೆ ಬಾಡಿಗೆ ನಿಗದಿ ಮಾಡ್ತಕ್ಕಂಥದ್ದು ಇದು ಪ್ರತಿ ಜಿಲ್ಲೆಯಲ್ಲಿ DC ಅಂಡರ್ದಲ್ಲಿ ಒಂದು ಕಮಿಟಿ ಇರ್ತದೆ. ಅಂದರೆ ಈ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜು, ಮತ್ತು ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ಕಾಲೇಜು, ಎಲ್ಲ ತಂತ್ರಜ್ಞರು ನಾವು ಡಿ ಸಿ ಒಂದು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ರೈತರಿಗೆ ತಗಲ್ತಕ್ಕಂಥ ಖರ್ಚು ವೆಚ್ಚವನ್ನು ಲೆಕ್ಕ ಹಾಕಿ ಅದರಲ್ಲಿ ಅವರಿಗೆ ನಷ್ಟ ಆಗದ ರೀತಿಯಲ್ಲಿ ಆ ಒಂದು ಕಮಿಟಿ ಆ ಒಂದು ಬೆಲೆಯನ್ನು ನಿಗದಿ ಮಾಡಿರ್ತದೆ. ಆ ನಿಗದಿತ ಬೆಲೆಯಲ್ಲಿಯೇ ಆ ಕಸ್ಟಮೈರಿಂಗ್ ಸೆಂಟರ್ಗಳು ಆ ಒಂದು ಯಂತ್ರಕ್ಕೆ ಬಾಡಿಗೆ ನಿಗದಿ ಮಾಡ್ತವೆ. ಅದ್ರ ಪ್ರಕಾರ ರೈತರು ಅದು ಬಳಕೆ ಮಾಡಬೇಕು. ಹಾಗಾಗಿ ಯಾವ ರೀತಿ ಅದು ವೆಚ್ಚ ಜಾಸ್ತಿ ಆಗಿರೋದಿಲ್ಲ, ಅದು ನಿಗದಿತವಾಗಿ ಅವರ ಖರ್ಚು ವೆಚ್ಚನ ಕಳೆದು ಅದರಿಗೆ ಲಾಭ ಆಗೋ ರೀತಿಯಲ್ಲೇ ಆ ಒಂದು ಬೆಲೆ ನಿಗದಿಯಾಗಿರ್ತದೆ. ಹಾಗಾಗಿ ಅದು ಏರಿಯಾ ವೈಸ್ ಡಿಫ್ರೆನ್ಸ್ ಆಗಿರ್ತದೆ. ಇದು ಇವತ್ತು ಚಿತ್ರದುರ್ಗ ಇರೋದ ಬೆಲೆ ಧಾರವಾಡದಕ್ಕಿರೋಲ್ಲ, ಧಾರವಾಡಕ್ಕಿರೋ ಬೆಲೆ ಮಂಗಳೂರಿಗಿರೋದಿಲ್ಲ. ಈ ಒಂದು ರೈತರ ವಾರ್ಷಿಕ ಏನು ಖರ್ಚು ವೆಚ್ಚ ಏನು ಬರ್ತದೆ ಅದನ್ನು ನೋಡಿ ಅದ್ರ ಪ್ರಕಾರ ಬೆಲೆಯನ್ನು ನಿಗದಿ ಮಾಡಿರ್ತದೆ. ಇದು ಬಾಡಿಗೆ ಆಧಾರಿತ ಒಂದು ಯಂತ್ರಗಳನ್ನು ಬಳಕೆ ಮಾಡೋದ್ರಲ್ಲಿ ಆಯ್ತು ಸರ್, ಅಂದ್ರೆ ಅವರು ಇಂತಿಷ್ಟು ಬಾಡಿಗೆ ಅಂತ ಅಲ್ಲಿ ಕೇಂದ್ರದವರು ಫಿಕ್ಸ್ ಮಾಡಿರ್ತಾರೆ ಅಥವಾ ನೀವು ಒಂದು ಕಮಿಟಿ ಮುಖಾಂತರ ಫಿಕ್ಸ್ ಮಾಡಿರ್ತಾರೆ, ಅವರು ಅದನ್ನ ತಗೊಂಡು ಬಾಡಿಗೆ ಕೊಟ್ಟು ಅದನ್ನ ಬಳಸ್ತಾನೆ ರೈತರು. ಒಂದು ವೇಳೆ ಒಬ್ಬ ರೈತ ಚೆನ್ನಾಗಿರ್ತಾನೆ, ಅನುಕೂಲಸ್ಥ ಆಗಿರ್ತಾನೆ, ಸಾಕಷ್ಟು ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಕೃಷಿ ಮಾಡ್ತಿರ್ತಾನೆ, ಅಂತ ಒಬ್ಬ ರೈತನಿಗೆ ನಾನೇ ಯಾಕೆ ಸ್ವಂತ ಒಂದು ಇಂಥ ಒಂದು ಯಂತ್ರವನ್ನು ಇಟ್ಕೋಬಾರ್ದು ಅನ್ನೋ ಒಂದು ಮನಸ್ಸು ಬರುತ್ತೆ. ಅಂಥ ರೈತರಿಗೆ ಏನು ಖರೀದಿ ಮಾಡಲಿಕ್ಕೆ ನೀವೇನಾದರೂ ಸಹಾಯ ಮಾಡ್ತೀರಾ ಅಥವಾ ಏನು ಸಲಹೆಗಳನ್ನು ಕೊಡ್ತೀರಾ, ಯಾವ ರೀತಿ ಅವರಿಗೆ ಹೆಲ್ಪ್ ಆಗುತ್ತೆ ಸರ್? ಮುಖ್ಯವಾಗಿ ಕೆಲವು ಕಡಿಮೆ ಆದಾಯ ಇರ್ತಕ್ಕಂಥ ಮತ್ತು ಕಡಿಮೆ ಜಮೀನು ಇರ್ತಕ್ಕಂಥ ರೈತರು ರೈತ ಸಂಪರ್ಕ ಕೇಂದ್ರ ಮತ್ತು ಈ ಕಸ್ಟಮೈರಿಂಗ್ ಸೆಂಟರ್ ಅದ್ರ ಮುಖಾಂತರ ಅವರು ತೊಗೊಳ್ಬೋದು. ನೀವು ಹೇಳಿದಾಗೆ ದೊಡ್ಡ ರೈತ, ದೊಡ್ಡ ರೈತನಿಗೆ ನಾವು ಬೇರೆ ಥರದ ಯಂತ್ರಗಳದ ಅಂದರೆ ಬೇರೆ ಥರದ ಯಂತ್ರಗಳಂದರೆ ಪೂರ್ತಿ ಬೆಲೆ ಕೊಟ್ಟು ಸಬ್ಸಿಡಿ ರೇಟ್ ಅಲ್ಲದೆ ಪೂರ್ತಿ ಬೆಲೆ ಕೊಟ್ಟು ಪಡೆದುಕೊಳ್ತಕ್ಕಂಥ ಯಂತ್ರಗಳಿದ್ದಾವೆ. ಉದಾಹರಣೆಗೆ ಈಗ ಶೇಂಗಾ ಹಸಿ ಬಳ್ಳಿಯಿಂದ ಬಿಡಿಸ್ತಕ್ಕಂಥ ಯಂತ್ರ, ಅದರ ಬೆಲೆ 180,000 ರೂಪಾಯಿ. ಅದು ಸಬ್ಸಿಡಿ 50% ಸಬ್ಸಿಡಿ ಆದರೆ ಅರ್ಧ ಬೆಲೆಗೆ ಸಿಗ್ತದೆ. ಅದು ವರ್ಷ ಏಜೆನ್ಸಿ ಚಿತ್ರದುರ್ಗ ಅಂತಿದೆ, ಅಲ್ಲಿ ಅವರು ಡೈರೆಕ್ಟಾಗಿ ವರ್ಷ ಏಜೆನ್ಸಿ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ಅಲ್ಲಿಗೆ ತಮಗೆ ಬೇಕಾದಂಥ ಯಂತ್ರಗಳನ್ನು ಪಡ್ಕೊಳ್ಬೋದು. ದೊಡ್ಡ ದೊಡ್ಡ ರೈತರು ಅಲ್ಲಿ ಅವ್ರಿಗೆ ಏನು ಬೇಕಾಗ್ತದೆ, ಶೇಂಗಾ ಬಳ್ಳಿ ಬಿಡಿಸ್ತಕ್ಕ ಇರ್ಬೋದು, ಕಾಯಿ ಬಿಡಿಸ್ತಕ್ಕಂಥ ಯಂತ್ರ ಇರ್ಬೋದು, ಬಿತ್ತನೆ ಕೂರಿಗೆ ಇರ್ಬೋದು, ಔಷಧಿ ಮಾಡಿರ್ತಕ್ಕಂಥ ಬೂಮ್ ಸ್ಪ್ರೇಯರ್ ಇದು ಎಲ್ಲ ಅತ್ಯುತ್ತಮ ಆದಂಥ ಯಂತ್ರಗಳನ್ನು ಆ ಒಂದು ಏನು ಯಂತ್ರೋಪಕರಣ ಕೇಂದ್ರವಾದಂಥ ವರ್ಷ ಏಜೆನ್ಸಿ ಚಿತ್ರದುರ್ಗ, ಅದು ಅಲ್ಲದೆ ಇನ್ನೂ ಅನೇಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಥರ ಯಂತ್ರಗಳ ಮಾರಾಟ ಕೇಂದ್ರಗಳಿದ್ದಾವೆ. ಆ ಕೇಂದ್ರಗಳ ಮುಖಾಂತರ ರೈತರು ಅದನ್ನು ಪಡ್ಕೊಳ್ಬೋದು. ತಾವೇನಾದರೂ ನಮ್ಮ ಸಂಪರ್ಕಿಸಿದರೆ ಈಗ ಯಾರು ಉತ್ತಮವಾಗಿ ಯಾರು ಯಂತ್ರಗಳನ್ನು ಮಾರಾಟ ಮಾಡ್ತಾರೆ ಅವರ ವಿಳಾಸ ಮತ್ತು ಫೋನ್ ನಂಬರ್ ನಾವು ಕೊಡ್ತೇವೆ, ಅವರಲ್ಲಿ ತಾವು ನಿಗದಿ ಪಡ್ಕೊಂಡು ಆ ಯಂತ್ರಗಳನ್ನು ಪಡ್ಕೊಳ್ಬೋದು. ಈಗ ನಮ್ಮ ರೈತರು ಮೊದಲಿಂದ ಏನು ಸಾಂಪ್ರದಾಯಿಕವಾಗಿ ಕೃಷಿ ಮಾಡ್ತಾ ಬರ್ತಿರ್ತಾರೆ, ಅವರು ಒಂದೇ ಪದ್ಧತಿ ಅನುಸರಿಸ್ತಾ ಇರ್ತಾರೆ. ನಾವೀಗ ನೀವು ಯಾಂತ್ರೀಕರಣ ಮಾಡಿ ಯಂತ್ರಗಳನ್ನು ಬಳಸಿ ಅಂತಂದಾಗ ಅವ್ರಿಗೇನೋ ಗೊಂದಲ ಆಗುತ್ತೆ ಸರ್. ಅಂಥ ರೈತರಿಗೆ ಈ ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ, ಒಂದು ಖರ್ಚು ವೆಚ್ಚದಲ್ಲಿ ಇರ್ಬೋದು ಅಥವಾ ಇಳುವರಿಯಲ್ಲಿ ಇರ್ಬೋದು, ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮುಖ್ಯವಾಗಿ ಈ ಯಾಂತ್ರೀಕರಣ ಮಾಡೋದ್ರಿಂದ ಈಗ ಅಧಿಕ ಸಾಮರ್ಥ್ಯ ಅಂದರೆ ಜಾಸ್ತಿ ಏರಿಯಲ್ಲಿ ನಾವು ಉಳುಮೆ ಮಾಡ್ಬೋದು, ಬಿತ್ತನೆ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಎಲ್ಲನೂ ಮಾಡ್ಬೋದು. ಉದಾಹರಣೆಗೆ ಎತ್ತಿನ ಬೇಸಾಯ ಆದರೆ ಒಂದಿನಕ್ಕೆ 3-4 ಎಕರೆ ಮಾಡ್ಬೋದು, ಅದೇ ಟ್ಯಾಕ್ಟರ್ ಬಳಕೆ ಮಾಡಿದರೆ ಒಂದಕ್ಕೆ 15-20 ಎಕರೆ ಮಾಡ್ಬೋದು. ಸುಮಾರು ನಾವು 8-10 ಪಟ್ಟು ಜಾಸ್ತಿ ಏರಿಯಾದಲ್ಲಿ ವ್ಯವಸಾಯ ಮಾಡ್ಬೋದು. ಒಂದು ಎರಡನೇದು ಸುಧಾರಿತ ಕೂರಿಗೆಯಿಂದ ಬಳಸೋದ್ರಿಂದ ನಿಮಗೆ ಕರೆಕ್ಟಾಗಿ ಸ್ಪೇಸಿಂಗ್ ಅಂತರ ಅಂತರಕ್ಕೆ ಸರಿಯಾಗಿ ಮತ್ತು ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿಗೆ ಅಂತರದಲ್ಲಿ ಬೀಜ ಬಿಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಅದು ಒಂದು ಅನುಕೂಲ ಆಗುತ್ತೆ. ಮತ್ತು ಇದು ಜಾಸ್ತಿ ಏರಿಯಾದಲ್ಲಿ ನೀವು ಕಡಿಮೆ ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಸಮಯ ಉಳಿತಾಯ ಆಗ್ತದೆ. ಒಂದು ಎರಡನೇದು ತಗಲ್ತಕ್ಕಂಥ ಖರ್ಚು ವೆಚ್ಚ ಉಳಿತಾಯ ಆಗ್ತದೆ. ಮೂರನೇದು ಬೀಜ ಗೊಬ್ಬರ ಕೂಡ ಉಳಿತಾಯ ಆಗುತ್ತೆ. ಅನ್ನೆಸರಿಯಾಗಿ ಅದು ಒಂದೇ ಕಡೆ ಗುಪ್ಪಿ ಗುಪ್ಪಿ ಬೀಳೋದಿಲ್ಲ ಮತ್ತು ಬೀಜನ ಕೂಡ ವೇಸ್ಟ್ ಆಗೋದಿಲ್ಲ. ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿ ಕರೆಕ್ಟಾಗಿ ಸಮನಾಗಿ ಸಮಾನ ಅಂತರದಲ್ಲಿ ಕಾಳು ಬೀಳೋದ್ರಿಂದ ನಿಮಗೆ ಗೊಬ್ಬರ ನಷ್ಟ ಆಗೋದಿಲ್ಲ, ಬೀಜ ನಷ್ಟ ಆಗೋದಿಲ್ಲ, ಸಮಯ ಉಳಿತಾಯ ಆಗುತ್ತೆ, ಆಳು ಕಾಳಿನ ಖರ್ಚು ಉಳಿತಾಯ ಆಗುತ್ತೆ. ನಿಗದಿತ ಸಮಯದಲ್ಲಿ ಜಾಸ್ತಿ ಏರಿಯಾದಲ್ಲಿ ಒಂದೇ ದಿನ ಬಿತ್ತನೆ ಮಾಡ್ಬೋದು. ಹಾಗಾಗಿ ಇದು ಭಾಳ ಅನುಕೂಲ ಆಗುತ್ತೆ. ಮತ್ತು ಕೂಲಿ ಆಳುಗಳ ಮೇಲೆ ನೀವು ಡಿಪೆಂಡ್ ಆಗದೇ ಸ್ವತಂತ್ರವಾಗಿ ನೀವು ಯಂತ್ರವನ್ನು ಬಳಸಿ ನೀವು ಆ ಅವರಿಗೆ ಕೊಡ್ತಕ್ಕಂಥ ಖರ್ಚು ಏನು ತಗಲ್ತಕ್ಕಂಥ ಅವಧಿಯಲ್ಲಿ ನೀವು ಎಲ್ಲನೂ ಮಾಡ್ಕೊಳ್ಬೋದು. ಹಾಗಾಗಿ ನಾವು ಹೇಳ್ತೀವಿ ಇದು ಒಂದೇ ಸಮಯದಲ್ಲಿ, ಉದಾಹರಣೆ ಈ ರೋಟೋವೇಟ್ರ್ ತೊಗೊಂಡು ಒಂದೇ ಸಮಯದಲ್ಲಿ ಹೊಲ್ದಾಗಿರ್ತ ಕಸಾನ ಕಟ್ ಮಾಡುತ್ತೆ, ಕಟ್ ಮಾಡಿದ ಕೆಲಸ ಭೂಮಿಯಲ್ಲಿ ಹಾಕುತ್ತೆ, ಭೂಮಿಯಲ್ಲಿ ಹಾಕಿದ ಕಸಾನ ಅದು ರೊಟೇಷನ್ ಮಾಡಿ ಭೂಮಿಯಲ್ಲಿ ಸೇರಿಸುತ್ತೆ.

ಇದೇನಾಗುತ್ತೆ ಅಂದರೆ ಸೂಕ್ಷ್ಮಾಣುಜೀವಿಗಳಿಗೆ ಈಗ ರಾಸುಗಳು ಏನಾಗುತ್ತೆ ಅಂತಂದರೆ ಯಾವ ರೀತಿ ಬರುತ್ತೆ ಅಂತಂದರೆ ನಾವು ರಾಸುಗಳನ್ನು ಸರಿಯಾಗಿ ತೊಳೆಯದಲ್ಲೇ ಇದ್ದಾಗ ಮತ್ತು ಕೊಟ್ಟಿಗೆ ಶುಚಿತ್ವ ಕಾಪಾಡಿಕೊಳ್ಳೋದಿದ್ದಾಗ ಅಂದರೆ ತೊಳೆದಲ್ಲೇ ಇದ್ದಾಗ ರಾಸುಗಳೇನಾಗ್ತವೆ ನೆಲದ ಮೇಲೆ ಈಗ ಸಗಣಿ ಮೇಲೆ ಮಲ್ಕಂದಾಗ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇರುತ್ತವೆ ಆಮೇಲೆ ಸಗಣಿಯಲ್ಲಿ ಇರುತ್ತೆ. ಅಂಥ ಸೂಕ್ಷ್ಮಾಣುಜೀವಿಗಳು ರಾಸುಗಳ ತೊಟ್ಟಿನಲ್ಲಿ ಏನಾಗುತ್ತೆ ಹೋಗಿ ಈ ಹಾಲು ಕೆಚ್ಚಲು ಬಾವು ಬರೋಂಥ ಲಕ್ಷಣಗಳು ಇದು. ಈ ಕೆಚ್ಚಲು ಬಾವು ಏನಂತಂದ್ರೆ ಸೂಕ್ಷ್ಮಾಣುಜೀವಿಗಳು ಒಂದು ರಾಸಿನಿಂದ ರಾಸುಗಳಿಗೂ ಹರಡುತ್ತೆ. ಒಂದು ರಾಸಿನಿಂದ ಇನ್ನೊಂದು ರಾಸಿಗೆ ಯಾವ ಥರ ಹರಡುತ್ತವೆ ಅಂತಂದರೆ ಈಗ ಕೊಟ್ಟಿಗೆಯಲ್ಲಿ ನೊಣಗಳು ಇರ್ತವೆ, ಈ ನೊಣಗಳ ಮುಖಾಂತರನು ಹರಡುತ್ತವೆ. ಒಂದು ರಾಸಲ್ಲಿ ಆಗ ಆಲ್ರೆಡಿ ಕೆಚ್ಚಲು ಬಾವು ಬಂದಿದೆ ಅಂತಂದರೆ ಅದು ಮಲ್ಕಂದಾಗ ನೊಣಗಳಾದರೂ ಕೆಚ್ಚಲು ಮೇಲೆ ಕೂತ್ಕೊಂಡು ಆ ಸೂಕ್ಷ್ಮಣ ಜೀವಿಗಳನ್ನು ಮತ್ತು ಇನ್ನೊಂದು ಆರೋಗ್ಯವಾಗಿರೋಂಥ ರಾಸುಗಳಿಗೆ ಅಂದರೆ ಅವು ಹಾಗೆ ಮತ್ತೆ ತೊಟ್ಟಿನ ಮಲೆ ಮೇಲೆ ಕೂತ್ಕೊಂಡಾಗ ಈ ಸೂಕ್ಷ್ಮಾಣ ಜೀವಿಗಳು ತೊಟ್ಟಿಗಳ ಮುಖಾಂತರ ಕೆಚ್ಚಲಿಗೆ ಸೇರುತ್ತೆ. ಕೆಚ್ಚಲಿಗೆ ಸೇರಿದಾದ್ಮೇಲೆ ಹಾಲಿನಲ್ಲಿ ಏನಂತಂದ್ರೆ ಬದಲಾವಣೆ ಕಾಣಿಸ್ತೀವಿ. ನಾವು ಯಾವ ಥರ ಇದು ಹರಡೋದನ್ನು ನೋಡಿದ್ರಿ, ಒಂದು ಏನಂತಂದ್ರೆ ನಮ್ಮ ಕೊಟ್ಟಿಗೆ ಶುಭ್ರವಿಲ್ಲ ಅಂದ್ರೆ ಸ್ವಚ್ಛ ಇಲ್ಲ ಅಂತಂದಾಗ ಕೆಚ್ಚಲು ಬಾವು ಬರೋಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಏನಂದ್ರೆ ನೀವು ಒಂದು ರಾಸನ್ನು ಪರ್ಚೇಸ್ ಮಾಡ್ಕೊಂಬಂದಾಗ ಈ ಕೆಚ್ಚಲು ಬಾವು ಪರೀಕ್ಷೆ ಮಾಡಿಸ್ದಲ್ಲೇ ತಗೊಂಬಂದಾಗ ಅದರಲ್ಲಿ ಆ ರಾಸಿನಲ್ಲಿ ಕೆಚ್ಚಲು ಬಾವು ಇತ್ತು ಅಂತಂದರೆ ಆ ರಾಸುವಿನಿಂದನು ಆರೋಗ್ಯವಾಗಿರೋಂಥ ರಾಸಿಗೂ ಹರಡೋ ಸಾಧ್ಯತೆ ಇರುತ್ತೆ, ಹೆಚ್ಚಾಗಿರುತ್ತೆ. ಆ ರೀತಿಯಿಂದ ಈ ಕೆಚ್ಚಲು ಬಾವು ಹರಡೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಅಂತಂದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಈ ರಾಸುಗಳು ಆರೋಗ್ಯವಾಗಿರುತ್ತೆ, ಬಟ್ ಅದರಲ್ಲಿ ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ರಾಸುಗಳೇನಾಗುತ್ತೆ ಈ ಸೂಕ್ಷ್ಮಾಣು ಜೀವಿಗಳು ತೊಟ್ಟಿನ ಮುಖಾಂತರ ಕೆಚ್ಚಲಿಗೆ ಪ್ರವೇಶ ಮಾಡಿ ಕೆಚ್ಚಲು ಬಾವು ಬರೋಂಥ ಸಾಧ್ಯತೆನೂ ಇರುತ್ತೆ. ಇನ್ನು ಏನಂತಂದ್ರೆ ಹೆಚ್ಚಾಗಿ ಕೆಲವೊಂದ್ಸಲ ಏನ್ ಮಾಡ್ತಾರೆ ರೈತರು ಹಾಲನ್ನ ಡೈರಿಯಿಂದ ತಗಂತಿಲ್ಲ ಯಾರು ತಗಂತಿಲ್ಲ ಅಂತಂದ್ರೆ ಕೆಚ್ಚಲಲ್ಲೇ ಬಿಟ್ಬಿಡ್ತಾರೆ, ಕರಿದಲ್ಲೇ ಬಿಡ್ತಾರೆ. ಈ ಕರಿದಲ್ಲೇ ಬಿಟ್ಟಾಗ್ಲೂ ಸಹ ಈ ಕೆಚ್ಚಲು ಬಾವ ಸೂಕ್ಷ್ಮಾಣ ಜೀವಿಗಳೇನ ಕೆಚ್ಚಲಿಗೆ ಬಂದು ಕೆಚ್ಚಲಲ್ಲಿ ಇರೋಂಥ ಹಾಲನ್ನ ಅಂದ್ರೆ ಅವಕ್ಕೆ ಬೆಳವಣಿಗೆಗೆ ಉಪಯೋಗಿಸ್ಕೊಂಡು ಆ ಕೆಚ್ಚಲು ಬಾವು ಬರುವಂತ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಈ ರೀತಿ ಮುಖಾಂತರ ಕೆಚ್ಚಲು ಬಾವು ಹರಡುತ್ತೆ. ಸರ್, ಈಗ ಈ ಕೆಚ್ಚಲು ಬಾವು ರೋಗ ಬಂದಿದೆ ಅಂತ ಗುರುತಿಸೋದು ಹೇಗೆ, ಅಂದ್ರೆ ಯಾವ ಏನು ಲಕ್ಷಣಗಳು ಕಾಣ್ತವೆ ನಮ್ಮ ರಾಸುಗಳಲ್ಲಿ? ಕೆಚ್ಚಲು ಬಾವು ಬಂದಿದೆ ಅಂತ ಯಾವ ರೀತಿ ನಾವು ತಿಳ್ಕೋಬೇಕು ಅಂದ್ರೆ ರೋಗದ ಲಕ್ಷಣಗಳು ಯಾವ ಥರ ಕಾಣಿಸ್ತವೆ ನಾವು ನಿಂತ್ಕೊಂಡಾಗ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಒಂದೇನಂತಂದ್ರೆ ಕೆಲವೊಂದು ರಾಸುಗಳಲ್ಲಿ ಕೆಚ್ಚಲು ಬಾವು ಬಂದಿರೋದು ಗೊತ್ತಾಗಲ್ಲ. ರಾಸ ಏನು ಮಾಡ್ತವೆ ಅಂದ್ರೆ ಚೆನ್ನಾಗಿ ತಿಂತವೆ, ಚೆನ್ನಾಗಿ ಎಲ್ಲ ರೀತಿ ಇದು ಮಾಡ್ತವೆ, ಬಟ್ ಅದಕ್ಕೆ ಬಂದಿದ್ದೆ ಕೆಚ್ಚಲು ಬಾವು ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ರಾಸು ಏನಾಗುತ್ತಂದ್ರೆ ಈ ಕೆಚ್ಚಲು ಬಾವು ಯಾವ ಥರ ಬಂದಿದೆ ಅಂದ್ರೆ ಏನು ಮಲೆಗಳು ನೀವು ನೋಡಿದಾಗ ಮಲೆಗಳು ತೊಟ್ಟು ನೋಡಿದಾಗ ಕಲರ್ ಚೇಂಜ್ ಆಗಿರುತ್ತೆ. ಇದು ಒಂದು ಮೊದಲೇದಾಗಿ ನೀವು ಗಮನಿಸಬೇಕಾಗಿರೋದು ಅಂದರೆ ತೊಟ್ಟಿನ ರಂಧ್ರದ ಏನು ಹೊರಗಡೆ ಚರ್ಮದಲ್ಲಿ ಬದಲಾವಣೆ ಕಾಣಿಸ್ತೀವಿ ನಾವು. ಮತ್ತಿನ್ನೊಂದೇನಂದ್ರೆ ಏನು ತೊಟ್ಟಿನ ರಂಧ್ರ ಏನಿರುತ್ತೆ ಆ ರಂಧ್ರ ಸ್ವಲ್ಪ ಸೀಳಿರುತ್ತೆ, ಸೀಳ್ ಬಿಟ್ಟಿರುತ್ತಲ್ಲ ಅದು ಕೆಚ್ಚಲು ಬಾವು ಬಂದಿದೆ ಅಂತ ಒಂದು ಗುರುತು ಲಕ್ಷಣ. ಇನ್ನೊಂದೇನಂತಂದ್ರೆ ಈಗ ರಾಸು ಏನ್ ಮಾಡ್ತಿರ್ತವೆ ಆರಾಮಾಗಿ ಮೇಯ್ತಾ ಇರ್ತವೆ, ನಾವು ಕೆಚ್ಚಲೇನೆ ಹಿಂಗೆ ಮುಟ್ಟಿದ ತಕ್ಷಣ ಅವು ಜಾಡಿಸ್ತವೆ, ಅದು ಮತ್ತೇನಂದ್ರೆ ಜಾಡಿಸ್ತವೆ ಅದಕ್ಕೆ ಏನಾಗುತ್ತೆ ಪೇಯ್ನ್ ಆಗ್ತಾ ಇರುತ್ತೆ. ಅದು ಒಂದು ಇದು ಸಿಂಪ್ಟಮ್ ಅಂತ ಹೇಳ್ಬೋದು ನಾವು ಕೆಚ್ಚಲು ಬಾವು ಬಂದಿದೆ ಇದಕ್ಕೆ ಅಂತೇಳಿ. ಇನ್ನೊಂದೇನಂತಂದ್ರೆ ನೀವು ಕೆಚ್ಚಲನ್ನು ಮುಟ್ಟಿದಾಗ ಬಿಸಿಯಾಗಿರುತ್ತೆ, ಬಿಸಿಯಾಗಿದ್ದಾಗಲೂ ಕೆಚ್ಚಲು ಬಾವು ಬಂದಿದೆ ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ. ಇನ್ನೊಂದೇನಂತಂದ್ರೆ ಕೆಲವೊಂದು ರಾಸಿಗೆ ಹೆಚ್ಚಾಗಿ ನಾವು ಕೆಚ್ಚಲು ಬಾವು ಅಂದ್ರೆ ಜಾಸ್ತಿ ಅಂದರೆ ಅದರಲ್ಲಿ ಮೂರು ಥರ ಇದು ಇರುತ್ತೆ. ಮೇಜರ್ ಸಿಂಪ್ಟಮ್ಸ್ ನಮಗೆ ಐತೆ ಅಂತ ಯಾವ ಥರ ತಿಳ್ಕೋಬೇಕಂದ್ರೆ ಅವಕ್ಕೆ ಜ್ವರ ಬರ್ತಾ ಇರುತ್ತೆ, ಪದೇ ಪದೇ ಜ್ವರ ಬರುತ್ತೆ. ಮತ್ತೆ ಮೇವು ಏನು ಮಾಡುತ್ತೆ ಸರಿಯಾಗಿ ತಿನ್ನೋದೇ ಇಲ್ಲ, ಇವಾಗ ತಿಂದರೆ ಮತ್ತೆ ರಾತ್ರಿಗೆ ತಿನ್ನೋದು, ಮಧ್ಯಾಹ್ನ ಹಾಕಿದ್ದು ಹೊಟ್ಟೆ ಮುಟ್ಟಿರಲ್ಲ, ಈ ಥರ ಮೇವನ್ನು ಏನು ಮಾಡುತ್ತೆ ನಿರಾಕರಿಸ್ತವೆ. ಮತ್ತೆ ಬೇರೆ ಯಾವ ಥರ ಆಗಲಿ ಕಾನ್ಸಂಟ್ರೇಟ್ ಫುಡ್ ಇಟ್ಟರು ತಿನ್ನೋದಿಲ್ಲ ಅವು, ನೀರು ಸಹ ಸರಿಯಾಗಿ ಕುಡಿಯಲ್ಲ. ಇಂಥ ಟೈಮ್ನಲ್ಲಿ ಏನಾಗುತ್ತೆ ಕೆಚ್ಚಲು ಬಾವು ಬಂದಿದೆ ಅಂತ ತಿಳ್ಕೋಬೇಕು. ಮತ್ತಿನ್ನೊಂದು ಏನಂತಂದರೆ ನಾವು ಹಾಲು ಕರೀತಾ ಇರ್ತವೆ, ಹಾಲು ಕರೆಯುವಾಗ ಹಾಲನ್ನ ನೀವು ನೋಡಿದರೆ ಕಲರ್ ಚೇಂಜ್ ಆಗಿರುತ್ತೆ. ಅಂದರೆ ಕೆಲವೊಂದು ಟೈಮು ಕೆಂಪು ಮಿಶ್ರಿತ ಬಂದಿರುತ್ತೆ ಹಾಲು, ಇಲ್ಲ ಕೆಲವೊಂಥರ ಕೀವು ಮಿಶ್ರಿತ ಹಾಲು ಬಂದ ಇರುತ್ತೆ. ಅದು ಬಂದಿದೆ ಅಂತಂದರೆ ನಾವು ಕೆಚ್ಚಲು ಬಾವು ಬಂದಿದೆ ಅಂತ ಅರ್ಥ. ನೀವು ಹಾಲನ್ನ ಆರೋಗ್ಯವಾಗಿರೋಂಥ ರಾಸಿನ ಹಾಲನ್ನ ಮತ್ತೆ ಕೆಚ್ಚಲು ಬಾವು ಬಂದಿರೋಂಥ ಹಾಲನ್ನ ನಾವು ಎರಡನ್ನೂ ನಾವು ಗ್ಲಾಸ್ನಲ್ಲಿ ಹಾಕಿಟ್ಟಾಗ ನಮಗೆ ವೇರಿಯೇಷನ್ ಗೊತ್ತಾಗುತ್ತೆ, ಕಲರ್ ಲೈಟಾಗಿ ಚೇಂಜ್ ಆಗಿರುತ್ತೆ. ಇಂಥ ರಾಸುಗಳಲ್ಲಿ ಏನಾಗುತ್ತೆ ಹಾಲಿನ ಇಳುವರಿ ಭಾಳ ಕಡಿಮೆ ಆಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಇಂಥ ಹಾಲು ಕೆಚ್ಚಲು ಬಾವು ಇರೋಂಥ ರಾಸುಗಳ ಹಾಲುಗಳು ರುಚಿಯಾಗಿರಲ್ಲ, ಟೇಸ್ಟ್ ಇರೋದಿಲ್ಲ. ಪದೇ ಪದೇ ಕೆಚ್ಚಲು ನಾವು ಮುಟ್ಟಕ್ಕೆ ಹೋದಾಗ ಅದು ಬಾವು ಇರುತ್ತೆ, ಬಾವು ಬಂದಾಗ ನಾವು ಮುಟ್ಟಿದಾಗ ಅದಕ್ಕೆ ಪೇಯ್ನ್ ಆಗ್ತಾ ಇರುತ್ತೆ, ಭಾಳ ಪೇಯ್ನ್ ಆಗುತ್ತೆ. ಹಂಗಾಗಿ ರಾಸುಗಳು ಏನು ಮಾಡ್ತವೆ ನಮಗೆ ಜಾಡಿಸ್ತಾ ಇರ್ತವೆ. ಇದು ಹೆಚ್ಚ ರೋಗದ ಲಕ್ಷಣಗಳು ಅಂತ ಹೇಳ್ಬೋದು. ಸರ್, ಈ ಕೆಚ್ಚಲು ಬಾವು ರೋಗ ಕಾಣಿಸ್ಕೊಂಡಾಗ ರಾಸುಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಹಾಲು ಕೊಡೋದ್ರಲ್ಲಿ, ಯಾವ ರೀತಿ ತೊಂದರೆಗಳು ಆಗ್ಬೋದು ಅನ್ನೋದು? ಹೌದು ಸರ್, ಹಾಲಿನಲ್ಲಿ ಇಳುವರಿ ಕಡಿಮೆ ಆಗೋದನ್ನು ನಾವು ಮೊದಲಾಗೆ ಗಮನಿಸ್ತೀವಿ. ಅಂದರೆ ಈ ರಾಸು ಫಸ್ಟ್ಗಳೇ 4 ಲೀಟ್ರ್ ಕೊಡ್ತಾ ಇದ್ರು, ನಾವು ನೋಡಿದರೆ 2.5-3 ಲೀಟ್ರ್ಗೆ ಇಳಿದಿರುತ್ತೆ. ಅಂದರೆ 1.5-2 ಲೀಟ್ರ್ ಹಾಲು ನಾವು ಇಳುವರಿಯನ್ನು ಕಡಿಮೆ ಕಾಣುತ್ತೆ. ಅದ್ರ ಜೊತೆಗೆ ಏನು ಅಂತಂದರೆ, ಏನು ಹಾಲು ಕರಿತೀವಲ್ಲ 4 ಮೊಲೆಗಳು ಏನಿರ್ತವೆ, ಈ ಕೆಚ್ಚಲು ಬಾವು ಬಂದಿರೋಂಥ ಮೊಲೆ ಏನಾಗುತ್ತೆ, ಬ್ಲಾಕ್ ಆಗ್ಬಿಡುತ್ತೆ. ಅಂದರೆ ಅದು ಹಾಲು ಕರೆಯೋಕ್ಕೆ ಬರಲ್ಲ, ಅಲ್ಲೇನಾಗುತ್ತೆ ಚರ್ಮ ಬೆಳೆದ್ಬಿಟ್ಟು ಬ್ಲಾಕ್ ಆಗಿಬಿಟ್ಟಿರುತ್ತೆ, ಮತ್ತೆ ಗಟ್ಟಿ ಆಗಿಬಿಟ್ಟಿರುತ್ತೆ. ಅದು ಏನು ಗಟ್ಟಿ ಆದಾಗ ನಮಗೆ ಹಾಲು ಕರಿಯೋಕ್ಕೂ ಬರಲ್ಲ, ಪೂರ್ತಿ ಅದು ಏನಾಗುತ್ತೆ ಕಂಪ್ಲೀಟ್ ಮೊಲೆ ವೇಸ್ಟ್ ಅಂತಂದರೆ ಅಲ್ಲಿ ನಮಗೆ ಯಾವುದೇ ಥರದ ಹಾಲು ಬರೋದಿಲ್ಲ. ಇದು ಒಂದು ಇದೇ ಥರ ಏನಾಗುತ್ತೆ, ಒಂದು ಮೊಲೆಗೆ ಬಂತು ಅಂದರೆ ಕೆಚ್ಚಲು ಬಾವು 4 ಮೊಲೆಗೂ ಹಬ್ಬ ಚಾನ್ಸ್ ಇರುತ್ತೆ. ಹಾಗಾಗಿ ತಕ್ಷಣವೇ ನಾವು ಇದಕ್ಕೆ ಏನಾದರೂ ನಾವು ಮದ್ದನ್ನು ಕೊಟ್ಟು ನಾವು ಕಾಪಾಡ್ಕೋಬೇಕು. ಅಲ್ಲಿವರೆಗೂ ನಾವು ಬಿಡಬಾರ್ದು, ಅಂದರೆ ಮೊಲೆಗಳು ಮುಚ್ಚೋವರೆಗೂ ನಾವು ಈ ಕೆಚ್ಚಲು ಬಾವನ್ನು ಬಿಡಬಾರ್ದು. ಅದಕ್ಕಿಂತ ಮುಂಚೆನೆ ನಾವು ಮನೆಯಲ್ಲೇ ಉಪಯೋಗಿಸುವಂಥ ಕೆಲವೊಂದು ಮದ್ದುಗಳಿದ್ದಾವೆ, ಮನೆಯಲ್ಲಿ ಉಪಯೋಗಿಸೋದು, ಅದ್ರ ಜೊತೆಗೆ ನಾವು ಪಶುವೈದ್ಯರನ್ನು ಕರೆಸಿ ಅವರಿಂದನೂ ನಾವು ಟ್ರೀಟ್ಮೆಂಟನ್ನು ಕೊಡಿಸ್ಬೇಕಾಗತ್ತೆ. ಈ ಕೆಚ್ಚಲು ಬಾವು ಬಂದಂಥ ಸಮಯದಲ್ಲಿ ನಮ್ಮ ರೈತ ಬಾಂಧವರು ಬಹಳಷ್ಟು ಜನರು ಏನು ಮಾಡ್ತಾರೆ, ತಾವೇ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಹೋಗ್ತಾರೆ. ಅಂದರೆ ತಮಗೇನ ಗೊತ್ತಿರೋಂಥ ಔಷಧನ ಕೊಡೋದು ಅದನ್ನು ಈ ಥರ. ಆದರೆ ಸರಿಯಾದ ಕ್ರಮ, ಅದನ್ನು ತಡೆಗಟ್ಟುವ ಒಂದು ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ ಸರ್. ಯಾವ ರೀತಿ ತಡೆಗಟ್ಟಬೇಕು, ಯಾವ ರೀತಿ ತಡೆಗಟ್ಟಿದ್ರೆ ಮುಂದೆ ಸಮಸ್ಯೆ ಆ ರಾಸುಗಳಿಗೆ ಕಾಡಲಾರ್ದಂಗೆ ಇರುತ್ತೆ ಅನ್ನೋದು? ಹೌದು ಸರ್, ರೈತರೇ ಮಾಡ್ತಾರೆ ಅಂತಂದರೆ ಪದೇ ಪದೇ ಬರ್ತಾ ಇರುತ್ತೆ, ಬಂದಾಗ ಅವ್ರೇ ಮಾಡ್ತಾರೆ ತಮ್ಮಲ್ಲಿರೋಂಥ ಮದ್ದನ್ನೇ ಉಪಯೋಗಿಸ್ತಿರ್ತಾರೆ. ಅದೇನೋ ಕೆಲವೊಂದು ಸಮಯದಲ್ಲಿ ಅಷ್ಟೇ ಅದು, ಒಂದು ತಿಂಗಳು 15 ದಿನ 20 ದಿನ ಅಷ್ಟೇ ಅದು ಇದಾಗ್ಬಿಟ್ಟು ಮತ್ತೆ ಕೆಚ್ಚಲು ಬಾವು ಇರುತ್ತೆ ಒಳಗೆ. ಅದಕ್ಕೆ ಏನು ಮಾಡ್ಬೇಕಂತಂದರೆ ಮನೆಯಲ್ಲಿರೋಂಥ ಮದ್ದನ್ನು ಉಪಯೋಗಿಸ್ಕೊಂತ ಜೊತೆಗೆ ನಾವು ಪಶುವೈದ್ಯರನ್ನು ಕರೆಸಿ ಅವರಿಂದನೇ ನಾವು ಚಿಕಿತ್ಸೆಯನ್ನು ಕೊಡಿಸಿದರೆ ಕೆಚ್ಚಲು ಬಾವು ನಮಗೆ ನೆಕ್ಸ್ಟ್ ಕರು ಹಾಕೋವರೆಗೂ ಅದು ಇರೋದಿಲ್ಲ. ಅಂದರೆ ನೆಕ್ಸ್ಟ್ ಮತ್ತೆ ಸಂತಾನ ಆಗೋವರೆಗೂ ಕೆಚ್ಚಲು ಬಾವು ಬರೋದಿಲ್ಲ. ಮತ್ತೆ ನೆಕ್ಸ್ಟ್ ಸಂತಾನ ಆದಮೇಲೆ ಮತ್ತೆ ಒಂದ್ಸಲ ಕೆಚ್ಚಲು ಬಾವು ಇದೇ ಥರ ಕೊಡಿಸಿದರೆ ಮತ್ತೆ ಹಾಲಿನ ಇಳುವರಿಯಲ್ಲಿ ಆಗಲಿ ಯಾವುದೇ ಥರ ಆಗಲಿ ಇದಾಗೋದಿಲ್ಲ. ಇದು ಏನಂತಂದರೆ ತಡೆಗಟ್ಟ ಕ್ರಮಗಳು ಯಾವ ಥರ ಅಂತಂದರೆ, ಫಸ್ಟ್ ಏನಂತಂದ್ರೆ ನಾವು ಯಾವಾಗಲೂ ಕೊಟ್ಟಿಗೆಯನ್ನು ಅಂದರೆ ಮನೆಯಲ್ಲೇ ಮಾಡಬೇಕಾಗಿರೋಂಥ ಏನು ಶುಚಿಯಾಗಿ ಇಟ್ಕೊಳ್ಬೇಕು ಕೊಟ್ಟಿಗೆಯನ್ನು. ಆಮೇಲೆ ರಾಸುಗಳನ್ನು ಪ್ರತಿದಿನ ರಾಸುಗಳನ್ನ ಮೈಯನ್ನು ತೊಳಿತಾ ಇರಬೇಕು, ಕೆಚ್ಚಲನ್ನು ತೊಳಿತಾ ಇರಬೇಕು. ಆಮೇಲೆ ಏನಂತಂದರೆ ಅವು ಹಾಕಿದ ತಕ್ಷಣ ಸಗಣಿ ತೆಗಿಬೇಕಾಗುತ್ತೆ, ಕೊಟ್ಟಿಗೆಯನ್ನು ಶುಭ್ರವಾಗಿ ಇಟ್ಕೋಬೇಕು. ಆಮೇಲೆ ಕಲುಷಿತವಾಗಿರೋಂಥ ಜಾಗದಲ್ಲಿ ರಾಸುಗಳನ್ನು ಕಟ್ಟಬಾರ್ದು, ಒಣ ಇರೋಂಥ ಪ್ರದೇಶದಲ್ಲಿ ನಾವು ರಾಸುಗಳನ್ನು ಕಟ್ಟಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದ್ರೆ ಯಾವಾಗಲೂ ರಾಸುಗಳನ್ನು ಮೈ ತೊಳೆದ ನಂತರ ರಾಸುಗಳಿಗೆ ಮೊಲೆಗಳನ್ನು ಒರೆಸ್ಬೇಕು, ಅಂದರೆ ಕೆಚ್ಚಲನ್ನು ಶುಭ್ರವಾದ ಬಟ್ಟೆಯಿಂದ ಒರೆಸ್ಬೇಕು. ಅಂದರೆ ಯಾವಾಗಲೂ ಕೆಚ್ಚಲು ಒಣ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಏನಂತಂದ್ರೆ ನಾವು ಹಾಲು ಹಿಂಡಕ್ಕಿಂತ ಮುಂಚೆ ಏನು ಮಾಡಬೇಕು, ಕೈಯನ್ನು ಸೋಪಿಂದ ತೊಳೆದು ಹಾಲನ್ನು ಪ್ರತಿದಿನ ಹಿಂಡಬೇಕು. ಮತ್ತು ಇನ್ನೊಂದು ಏನಂತಂದರೆ ಕೆಚ್ಚಲ ಹಾಲನ್ನ ನಾವು ಕರೆದ ಆದಮೇಲೆ ಕೆಲವೊಂದು ದ್ರಾವಣ ಇರುತ್ತವೆ, ಕೀಟನಾಶಕ ದ್ರಾವಣ ಕೇಳಿದ್ರೆ ಕೊಡ್ತಾರೆ ಕೆಚ್ಚಲಕ್ಕೆ, ಆ ದ್ರಾವಣದಿಂದ ಮೊಲೆಗಳನ್ನು ಎದ್ದು ನಾವು ಬಿಡಬೇಕಾಗತ್ತೆ. ಬಿಟ್ಟಾಗ ನಮಗೇನಾಗುತ್ತೆ ಅಂದರೆ ಕೆಚ್ಚಲು ನಾವು ಹಾಲು ಹಿಂಡಾದ ಮೇಲೆ ಇನ್ನೂ ಮೊಲೆಗಳಲ್ಲಿ ಏನಾಗುತ್ತೆ ಅಂದರೆ ಓಪನ್ ಇರುತ್ತೆ. ಆ ಓಪನ್ ಇದ್ದಾಗ ಏನಾಗುತ್ತೆ ಅಂದರೆ ಸೂಕ್ಷ್ಮಣಜೀವಿಗಳು ಪ್ರವೇಶ ಮಾಡಿ ಕೆಚ್ಚಲಿಗೆ ಕೆಚ್ಚಲ ಬಾವು ಬರೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದ್ರಾವಣ ಅದ್ದು ಬಿಟ್ಟರೆ ಆ ಕೆಚ್ಚಲು ಅದು ಏನು ಓಪನ್ ಇದ್ದರೂ ಆ ದ್ರಾವಣ ಏನು ಮಾಡುತ್ತೆ ಸೂಕ್ಷ್ಮಣಜೀವಿಗಳು ಬರೋಂತೆ ತಡೆಗಟ್ತವೆ. ಇನ್ನೊಂದೇನಂತಂದರೆ ಆ ಹಾಲನ್ನ ಕರೆದ ತಕ್ಷಣ ಆ ರಾಸುಗಳನ್ನ ಕೆಳಗೆ ಮಲಗಕ್ಕೆ ಬಿಡಬಾರ್ದು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನೆಲದ ಮೇಲೆ ಮಲಗಿದ ತಕ್ಷಣ ಮೊಲೆಗಳು ಓಪನ್ ಇರ್ತಾವಲ್ಲ, ಆ ಇದಕ್ಕೆ ಸೂಕ್ಷ್ಮಣಜೀವಿಗಳು ಪ್ರವೇಶ ಮಾಡ್ತವೆ ಅಂತ ಹೇಳ್ತೀವಿ. ಇನ್ನೊಂದೇನು ಅಂತಂದರೆ ಈ ಥರ ನಾವು ಮನೆಯಲ್ಲೇ ಮಾಡಬೇಕಾಗಿರೋಂಥ ತಡೆಗಟ್ಟುವ ಕ್ರಮಗಳು ಇವು. ಇದರ ಜೊತೆಗೆ ಏನಂತಂದರೆ ಮನೆ ಮದ್ದಲ್ಲೇ ಮಾಡ್ತಾರೆ ಈಗ ಪ್ರತಿಯೊಬ್ಬ ರೈತರು ಮನೆಯಲ್ಲೇ ಈ ಥರ ಅಳವಡಿಸ್ಕೊಂಡಿದ್ದಾರೆ. ಯಾವ ಥರ ಅಂತಂದರೆ ಈಗ ನಾವೇನು ಅಲೋವೆರಾ ಗಿಡ ಇದೆ ಅಂದರೆ ಲೋಳೆ ಸರ ಅಂತ ಹೇಳ್ತೀವಿ, ಈ ಲೋಳೆ ಸರ ಗಿಡದಿಂದ ನಾವು ರಸವನ್ನು ತೆಗೆದು ಅದ್ರ ಜೊತೆಗೆ ಏನಂದರೆ ಸ್ವಲ್ಪ ಅರಿಶಿಣ ಮತ್ತು ನಿಂಬೆಹಣ್ಣಿನ ರಸವನ್ನು ನಾವು ಅದನ್ನು ಮಿಶ್ರಣ ಮಾಡಿ ಈ ಮೊಲೆಗಳಿಗೆ ನಾವು ಲೇಪನ ಮಾಡಬೇಕಾಗತ್ತೆ. ಇದು ಕಂಟಿನ್ಯೂಸ್ ಏನಂತಂದರೆ 3-5 ದಿನ ನಾವು ಅಂದರೆ ಯಾವಾಗ ಹಾಲು ಕರಿತೀವಲ್ಲ ಕರೆದ ತಕ್ಷಣ ಈ ಥರ ಲೇಪನ ಮಾಡಿಬಿಟ್ಟು ನಾವು ಬಿಡಬೇಕಾಗತ್ತೆ. 3-5 ದಿನ ಮಾಡಿಬಿಟ್ಟಾಗ ಈ ಸೂಕ್ಷ್ಮಣಜೀವಿಗಳು ಪ್ರವೇಶ ಮಾಡೋದಿಲ್ಲ, ಮತ್ತೇನು ಅಂತಂದರೆ ಇರೋಂಥ ಸೂಕ್ಷ್ಮಣಜೀವಿಗಳನ್ನು ಇವು ಕೊಲ್ತವೆ ಅಂತ ಹೇಳ್ತೀವಿ. ಇದು ಮನೆಯಲ್ಲೇ ಮಾಡೋಂಥ ಮನೆ ಮದ್ದಿದು. ಇದ್ರ ಜೊತೆಗೆ ನಾವೇನಂತಂದರೆ ಪಶುವೈದ್ಯರನ್ನು ಕರೆಸಿ ಪಶುವೈದ್ಯರು ಏನು ಮಾಡ್ತಾರೆ ಅಂತಂದರೆ 2 ಥರ ಇಂಜೆಕ್ಷನ್ ಕೊಡ್ತಾರೆ. ಒಂದು ಇಂಟ್ರಾ ಮೆಮರಿ ಇಂಜೆಕ್ಷನ್ ಅಂತ ಹೇಳ್ತೀವಿ. ಇದೇನಂತಂದರೆ ನಾವು ಮೊಲೆಗಳಿಂದ ಏರಿಸ್ತಾರೆ ಟ್ಯೂಬು, ಇದು ಇಂಟ್ರಾ ಮೆಮರಿ ಇಂಜೆಕ್ಷನ್ ಅಂತೇಳಿ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಇಂಟ್ರಮಸ್ಕ್ಯುಲರ್ ಇಂಜೆಕ್ಷನ್ ಅಂತೇಳಿ ನಾವು ಬೆನ್ನಿಗೆ ಎರಡು ಥರ ಇಂಜೆಕ್ಷನ್ ಕೊಡ್ತಾರೆ. ಒಂದು ಇಂಟ್ರಮೆಮರಿ ಇಂಜೆಕ್ಷನ್, ಇದು ಟ್ಯೂಬ್ ಅಂತೇಳಿ ಅಂತೀವಿ, ಟ್ಯೂಬ್ ಅಂತಂದ ಮೊಲಗಳಿಂದ ಏರಿಸ್ತಾರೆ. ಇದು ಏರಿಸಿದಾಗ ಏನಾಗುತ್ತೆ, ಕೆಚ್ಚಲಲ್ಲಿರೋಂಥ ಸೂಕ್ಷ್ಮಣ ಜೀವಗಳನ್ನು ಕೊಲ್ದು ನಾವು ಕೆಚ್ಚಲ ಭಾವನೆ ತಡೆಗಟ್ಟುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇಂಟ್ರಮಸ್ಕ್ಯುಲರ್ ಇಂಜೆಕ್ಷನ್ನು ಕೊಟ್ಟಾಗ ಅದರೂ ಸಹ ಬಾಡಿಯಲ್ಲಿರೋಂಥ ಸೂಕ್ಷ್ಮಣ ಜೀವಗಳನ್ನು ಕೊಲ್ಲುತ್ತೆ ಅಂತ ಹೇಳ್ತೀವಿ. ಇದರ ಜೊತೆಗೆ ಏನಂತಂದ್ರೆ, ನಾವು ಯಾವಾಗಲೂ ಹೇಳದೆ ಆಗ್ಲಡೆ ಹಾಲನ್ನ ಕರೆದ ತಕ್ಷಣನೇ ಕೆಚ್ಚಲು ಭಾವ ಇರೋಂಥ ರಾಸುಗಳಿಗೆ ನಾವೇನಂತಂದ್ರೆ ಹಾಲನ್ನ ಕರೆದ ತಕ್ಷಣನೇ ಮೊದಲೇ ಕೆಚ್ಚಲು ಭಾವ ಇರಲಿ ಆರೋಗ್ಯವಂತ ರಾಸುಗಳಿಗೂ ನಾವು ಈ ಏನು ಸೊಲ್ಯೂಷನ್ ಅಂತ ಹೇಳಿದೆ ಅಂದರೆ ಮ್ಯಾಮೆಡಿಪ್ ಅಂತೇಳಿ ಸೊಲ್ಯೂಷನ್ ಬರುತ್ತೆ. ಈ ಸೊಲ್ಯೂಷನ್ನಲ್ಲಿ ನಾವು ಮೊಲಗಳನ್ನು ಅದ್ದಿ ನಾವು ರಾಸುಗಳನ್ನು ಬಿಟ್ಟಾಗ ಆರೋಗ್ಯವಂತ ರಾಸಿಗೂ ಮಾಡಿದರೆ ಚೆನ್ನಾಗೆ, ಮತ್ತೆ ರೋಗ ಇರೋಂಥ ರಾಸುಗಳಿಗೂ ಮಾಡಿದರೆ ಈ ರೋಗ ಬರದಂಗೆ ನಾವು ತಡೆಗಟ್ಬೋದು ಅಂತ ಹೇಳ್ತೀವಿ. ಸರ್, ಇನ್ನು ಕೊನೆಯದಾಗಿ ನಾವು ಮಾತಾಡ್ಬೋದಾದರೆ, ಈ ಹೈನುಗಾರಿಕೆ ಮಾಡುವಂತಹ ನಮ್ಮ ರೈತರು ಅಂದರೆ ರಾಸುಗಳನ್ನು ಸಾಕುವಂಥ ರೈತರು, ಅವು ನಾಟಿ ಇರ್ಬೋದು ಹೈಬ್ರಿಡ್ ಇರ್ಬೋದು ಅದನ್ನು ತಳಿ ಎಲ್ಲ ಮಾಡ್ತಿರ್ತಾರಲ್ಲ, ಅಂಥ ರೈತ ಬಾಂಧವರು ಈ ಕೆಚ್ಚಲು ಬಾವು ಬರಲಾರ್ದಂಗೆ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು, ಅಥವಾ ಯಾವ ರೀತಿ ಮುಂಜಾಗ್ರತೆ ವಹಿಸಿದರೆ ಇದು ಬರಲಾರ್ದಂಗೆ ತಡೆಗಟ್ಬೋದು, ಆಮೇಲೆ ಹೆಚ್ಚು ಒಂದು ಹಾಲಿನ ಇಳುವರಿಯನ್ನು ಅವರು ಪಡಿಬೋದು? ಕೊನೆಯದಾಗಿ ಒಂದು ಕಿವಿ ಮಾತು ಹೇಳಿ ನಮ್ಮ ರೈತ ಬಾಂಧವರಿಗೆ. ನಾನು ಆಲ್ರೆಡಿ ಹೇಳಿದೆ, ರೈತ ಬಾಂಧವರು ಮೊದಲಿಗೆ ಏನಂತಂದ್ರೆ ಯಾವಾಗ್ಲೂ ಕೊಟ್ಟಿಗೆಯನ್ನ ಶುಭ್ರವಾಗಿ ಇಟ್ಕೋಬೇಕು, ಮತ್ತೆ ರಾಸುಗಳನ್ನ ಶುಭ್ರವಾಗಿ ಇಟ್ಕೋಬೇಕಂದ್ರೆ ಸ್ವಚ್ಛವಾಗಿ ಅವಕ್ಕೆ ಸ್ನಾನ ಮಾಡಿಸೋದಿರಲಿ, ಅವನ್ನ ಮೈ ತೊಳೆಯೋದಿರ ಶುಭ್ರವಾಗಿ ಒಟ್ಟು ಇಟ್ಕಂದ್ರೆ ನಾವು ಕೆಚ್ಚಲು ಬಾವು ಬರದಂಗೆ ತಡೆಗಟ್ಬೋದು. ಅದರ ಜೊತೆಗೆ ಏನಂತಂದ್ರೆ, ಹೇಳಿದೆ ನಾನು ಮನೆ ಮದ್ದು ಅಂತೇಳಿ, ಈ ಅರಿಶಿನ ಇದೆಲ್ಲ ಮನೆಯಲ್ಲೇ ಸಿಗೋಂಥ ವಸ್ತು, ಅರಿಶಿನ ಲೋಳೆ ಸರ ಮತ್ತು ನಿಂಬೆಹಣ್ಣಿನ ರಸನ ಮಿಕ್ಸರ್ ಮಾಡಿ ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲನಾದರೂ ಅಂದರೆ ರಾಸ ಚೆನ್ನಾಗಿದ್ರೂ ತಿಂಗಳಿಗೆ ಒಂದ್ಸಲನಾದರೂ ನಾವು ಈ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ರಾಸುಗಳಿಗೆ ಹಾಲು ಕರೆದ ನಂತರ ರಾಸುಗಳಿಗೆ ಹಚ್ಚಿ ಬಿಡೋದ್ರಿಂದ ನಾವು ಈ ಕೆಚ್ಚಲು ಬಾವು ಬರೋದನ್ನು ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಒಳ್ಳೆಯದು ಸರ್. ಇದುವರೆಗೂ ತಾವು ಈ ಕೆಚ್ಚಲು ಬಾವು ರೋಗದ ಬಗ್ಗೆ ಅಂದರೆ ಹೇಗೆ ಬರುತ್ತೆ, ಯಾವ ರೀತಿ ಲಕ್ಷಣಗಳು ಅದರಲ್ಲೇ ಕಾಣಿಸ್ಕೊಳ್ತವೆ, ಮತ್ತು ಯಾವ ರೀತಿ ಅದನ್ನು ತಡೆಗಟ್ಟಿದ್ರೆ ರಾಸುಗಳಿಗೆ ತೊಂದರೆ ಆಗಲಾರ್ದಂಗೆ ಸಾಮಾನ್ಯವಾಗಿ ಏನು ಹಾಲಿನ ಇಳುವರಿ ಬರುತ್ತೋ ಅಷ್ಟೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೆ ಧನ್ಯವಾದಗಳು. ನಮಸ್ಕಾರ ರೈತ. ರಾಸುಗಳಲ್ಲಿ ಕೆಚ್ಚಲು ಬಾವು ರೋಗದ ಲಕ್ಷಣಗಳು ಹಾಗೂ ನಿರ್ವಹಣೆ ಈ ಕುರಿತು ಇದುವರೆಗೂ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಬಿಆರ್ ಮಂಜಿತ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತ ಬಾಂಧವರೇ, ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ, ಸಂಗೀತ ಕಟ್ಟಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಚದುರಂಗಿ ಮಾತ ನಿಲ್ಲಿಸಿ ನೀರ